किसान वाणी ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನ್ವಾಣಿಯಲ್ಲಿ ಶುಂಠಿಯ ಸಮಗ್ರ ನಿರ್ವಹಣೆ, ಈ ಕುರಿತು ಸಕಲೇಶಪುರ ತಾಲೂಕು ದೋಣಿಗಾಲ್ನ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿ ಡಾ ಈಶ್ವರಪ್ಪ ಆರ್ ನೂಲ್ವಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ನಂತರ ಬೆಳೆ ಉತ್ಪಾದನೆಯಲ್ಲಿ ನೂ ಆಲ್ಗಿ ದ್ರಾವಣದ ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ನೂ ಆಲ್ಗಿ ನ್ಯಾನೋಬಯೋಟೆಕ್ ಬೆಂಗಳೂರು. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಬ್ಯಾಂಕ್ ಆಫ್ ಬರೋಡಾ ಪ್ರಸ್ತುತಪಡಿಸುತ್ತಿದೆ ಅತ್ಯಾಕರ್ಷಕ ಬಡ್ಡಿದರದಲ್ಲಿ ಗೃಹ ಸಾಲ, ವಾಹನ ಸಾಲ, ವ್ಯಾಪಾರ ಸಾಲ, ಕೃಷಿ ಸಾಲ ಮತ್ತು ಬಂಗಾರದ ಒಡವೆಗಳ ಮೇಲೆ ಶೀಘ್ರ ಮತ್ತು ತ್ವರಿತಗತಿಯಲ್ಲಿ ಸಾಲ ಮಂಜೂರಾತಿ. ಇಂದೇ ನಿಮ್ಮ ಹತ್ತಿರದ ಬ್ಯಾಂಕ್ ಆಫ್ ಬರೋಡಾ ಶಾಖೆಯನ್ನು ಸಂಪರ್ಕಿಸಿ. ಷರತ್ತುಗಳು ಅನ್ವಯ. ಬ್ಯಾಂಕ್ ಆಫ್ ಬರೋಡಾ. ನಾಗರಿಕರಲ್ಲಿ ನಮ್ಮ ಮನವಿ, ನೀವು ಕೈಪಂಪು ಕೊಳವೆ ಬಾವಿ ನೀರನ್ನು ಬಳಸುವ ಮತ್ತು ಕುಡಿಯುವ ಮುನ್ನ ಜಿಲ್ಲಾ ಆರೋಗ್ಯ ಇಲಾಖೆಯ ಫ್ಲೋರೈಡ್ ಪ್ರಯೋಗಶಾಲೆಯಲ್ಲಿ ಪರೀಕ್ಷೆಗೆ ಒಳಪಡಿಸಿ. ಫ್ಲೋರೈಡ್ ಅಂಶ 1 ppm ಹೆಚ್ಚಾಗಿರುವ ನೀರು ಕುಡಿದಲ್ಲಿ ಫ್ಲೋರೋಸಿಸ್ ಬರುತ್ತದೆ. 1 ppm ಹೆಚ್ಚಾಗಿರುವ ಫ್ಲೋರೈಡ್ ನೀರನ್ನು ಆರ್ಒಯಿಂದ ಶುದ್ಧೀಕರಿಸಿ ಕೊಡಲಾಗುವ ನೀರನ್ನೇ ಬಳಸಿರಿ ಮತ್ತು ಕುಡಿಯಿರಿ. ಸಮತೋಲನ ಪೌಷ್ಟಿಕ ಆಹಾರವನ್ನು ತಪ್ಪದೇ ಸೇವಿಸಿರಿ. ಪ್ರಕಟಣೆ ರಾಷ್ಟ್ರೀಯ ಫ್ಲೋರೋಸಿಸ್ ತಡೆ ಹಾಗೂ ನಿಯಂತ್ರಣ ಶಾಖೆ. ಇದ್ಯಾಕಜ್ಜ ಊರಾಚೆ ಬಂದು ಈ ಒಣಗಿದ ಮರದ ಕೆಳಗಡೆ ಮಂಕ ಕೂತಿದ್ಯಾ? ಯಾ ಪಾಟಿ ಸಖೆ, ಊರ್ ತುಂಬಾ ಧೂಳು, ಒಳ್ಳೆ ಗಾಳಿಯೂ ಇಲ್ಲ. ಅಲ್ಲ, ನಾವೆಲ್ಲ ಐಕ್ಲಾಗಿದ್ದಾಗ ಇಲ್ಲೇ ಒಂದ್ ದೊಡ್ಡ ತೋಪಿತ್ತು, ಮಕ್ಕಳೆಲ್ಲ ಅಲ್ಲಿಯೇ ಆಡ್ಕೊತಾ ಇದ್ವಿ, ದೊಡ್ಡವರು ಇಲ್ಲೇ ವಿಶ್ರಾಂತಿ ಪಡ್ಕೊತಿದ್ರು. ಏಟೊಂದ್ ಪಕ್ಷಿಗಳಿದ್ದು, ಈಗ ತೋಪು ಇಲ್ಲ, ನೆಳ್ಳು ಇಲ್ಲ. ಅಜ್ಜ, ಈ ಜಾಗದಲ್ಲಿ ಈಗ್ಲೂ ತೋಪ್ ಬೆಳೆಸಬಹುದು. ನರೇಗಾ ಯೋಜನೆಯಲ್ಲಿ ಪ್ರತಿ ಹಳ್ಳಿಲಿ ತೋಪ್ ಮಾಡಕ್ಕೆ ಅವಕಾಶ ಇದೆ ಅಂತ ನಮ್ ಟೀಚರ್ ಹೇಳ್ತಿದ್ರು. ಜಾಬ್ ಕಾರ್ಡ್ ಇರೋರಿಂದ ಗಿಡ ಮರ ಬೆಳೆಸಬಹುದು. ಆಲ, ಅರಳಿ, ಬನ್ನಿ, ಹೊಂಗೆ, ಬೇವು, ಬಿಲ್ಪತ್ರೆ ಎಲ್ಲಾ ನೆಟ್ಟು ಬೆಳೆಸಬಹುದು. ಒಳ್ಳೆ ಯೋಜನೆ ಕಲ ನಡಿ ಈಗ್ಲೇ ಆ ಗ್ರಾಮ ಪಂಚಾಯತಿಗೆ. ನಿಮ್ಮ ಊರಾಚೆ ಇರುವ ಖಾಲಿ ಜಾಗದಲ್ಲಿ ಇಂದೇ ತೋಪು ಬೆಳೆಸಲು ನಿರ್ಧರಿಸಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800 4258 6666. ಇದು ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಬಿತ್ತನೆ ಮಾಡ್ತಿರಲ್ಲ ಚಿಕ್ಕಪ್ಪ, ಹವಾಮಾನದ ಬಗ್ಗೆ ಯೋಚನೆ ಮಾಡಿದೀರಾ? ಇನ್ನಾದ್ರೆ ಚಿಂತೆ ಇಲ್ಲಪ್ಪ, ಕೃಷಿ ವಿಮೆ ಮಾಡಿಸಿದೀನಿ. ಹವಾಮಾನ ಪ್ರಕೋಪ ಇದ್ರೂ ಇಳುವರಿ ಕಡಿಮೆ ಇದ್ರೂ ವಿಮೆಯಿಂದ ಪರಿಹಾರ ಸಿಗುತ್ತೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ. ತಕ್ಷಣವೇ ಸಮೀಪದ ಸರ್ಕಾರಿ ಬ್ಯಾಂಕ್ ಶಾಖೆಯನ್ನು, ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾದ ಬೆಂಗಳೂರು ಕಚೇರಿ ಅಥವಾ ಕೃಷಿ ಅಧಿಕಾರಿಯನ್ನು ಸಂಪರ್ಕಿಸಿ. ಬೆಳೆ ವಿಮೆಯನ್ನು ತಕ್ಷಣವೇ ಮಾಡಿಸಿ. ಬೆಳೆ ವಿಮೆಗೆ ಸಂಬಂಧಿಸಿದ ದೂರು ನೀಡಲು ಎಐಸಿಯ ದೂರು ನಿವಾರಣಾ ಕಚೇರಿಯನ್ನು ಸಂಪರ್ಕಿಸಿ. ವಿಮೆ ಆಗ್ರಹದ ವಿಷಯವಸ್ತು. ಜುಲೈ 11 ವಿಶ್ವ ಜನಸಂಖ್ಯಾ ದಿನ. ನಮ್ಮ ಸಂತೋಷ ನಮ್ಮ ಜವಾಬ್ದಾರಿಯಾಗಿರುತ್ತದೆ. ಮನೆ ಒಂದು ಪ್ಲಾನ್ ಮಾಡೋಣ. ಸರಿಯಾದ ವಯಸ್ಸಿನಲ್ಲಿ ಮದುವೆ, ಆಲೋಚಿಸಿ ತಿಳಿದುಕೊಂಡು ಮಕ್ಕಳು, ಒಂದು ಸುಖಿ ಕುಟುಂಬವನ್ನು ಮಾಡುತ್ತದೆ. ಗಂಡಿಗೆ 21, ಹೆಣ್ಣಿಗೆ 18. ಮದುವೆ ವಯಸ್ಸು ಪಾಲಿಸದಿದ್ದರೆ ಜೀವನವೇ ಕಗ್ಗಂಟು. ಸಂಕಷ್ಟವೇನೇ ಇರಲಿ, ಕುಟುಂಬ ಯೋಜನೆಯೊಂದೇ ನಮ್ಮ ಧ್ಯೇಯ. ಬಲಿಷ್ಠ ಭಾರತ ನಿರ್ಮಾಣ ನಮ್ಮ ಸಂಕಲ್ಪ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಡಾಕ್ಟರ್ ಈಶ್ವರಪ್ಪನವರೇ ನಮಸ್ಕಾರ. ನಮಸ್ಕಾರ. ತಾವು ಈ ದಿವಸ ಶುಂಠಿ ಬೆಳೆಯ ಸಮಗ್ರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಹಾಸನ ಜಿಲ್ಲೆಯಲ್ಲಿ ಪ್ರಧಾನವಾಗಿ ಶುಂಠಿಯನ್ನು ಬೆಳೆಯಲಾಗ್ತಾ ಇದೆ. ಹೌದು. ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಸಾಮಾನ್ಯವಾಗಿ ಬಿತ್ತನೆ ಮಾಡಲಾಗಿದೆ ಶುಂಠಿನ. ಈಗ ಬೆಳೆಯ ಹಂತದಲ್ಲಿ ಏನೇನು ಕೀಟ ರೋಗಗಳು ಕಾಣಿಸ್ಕೋಬಹುದು, ನಿರ್ವಹಣಾ ಸಮಸ್ಯೆಗಳು ಏನ್ ಕಾಣಬಹುದು, ಯಾವ ರೀತಿ ಅದನ್ನ ಸಮಗ್ರವಾಗಿ ನಿರ್ವಹಣೆ ಮಾಡಿಕೊಂಡು ಉತ್ತಮವಾದ ಇಳುವರಿಯನ್ನ ಪಡೆದುಕೋಬಹುದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಮಾಹಿತಿಯನ್ನ ನೀಡಬೇಕು ಡಾಕ್ಟರ್ ಈಶ್ವರಪ್ಪ ನೂಲ್ವಿ ಅವರೇ. ಆಯ್ತು. ಶುಂಠಿ ಬೀಜವನ್ನು ಯಾವಾಗಲೂ ಒಳ್ಳೆ ತೋಟದಿಂದ ಅಥವಾ ಯಾರು ಶುಂಠಿ ಚೆನ್ನಾಗಿ ಬೆಳೆದಿರ್ತಾರೋ ಅವ್ರ ಗದ್ದೆಯಿಂದ ಅದನ್ನ ಆರಿಸ್ಕೋಬೇಕು. ಶುಂಠಿಯು ಅದು ಒಂದು 4-5 ಇದ್ದಾಗಲೇ ಆ ಶುಂಠಿ ನೀವು ಎಲ್ಲಿ ಬೀಜವನ್ನು ಪರ್ಚೇಸ್ ಮಾಡಬೇಕು ಅಂತ ಮಾಡಿದಿರೋ ಅಲ್ಲಿ ಅದರ ಮೇಲೆ ನಿಗಾ ಇಡಬೇಕು. ಆ ತೋಟದಲ್ಲಿ ಯಾವುದೇ ರೋಗ ರುಜಿಗಳು ಇರಬಾರದು, ಎಸ್ಪೆಷಲಿ ಕೊಳೆ ರೋಗ ಮಾತ್ರ ಇರಲೇಬಾರದು. ಅಂತ ತೋಟದಿಂದ ನೀವು ಶುಂಠಿಯನ್ನ ಆಯ್ಕೆ ಮಾಡ್ಕೋಬೇಕು ಶುಂಠಿ ಬೀಜಕ್ಕಾಗಿ. ಬಟ್ ಆ ತೋಟವನ್ನು ನೀವು ನೋಡ್ತಾನೆ ಇರಬೇಕು. ಮೇಲಿನ ಭಾಗ ಏನಿದೆಲ್ಲ ಕಾಂಡ ಭಾಗ ಅದೆಲ್ಲ ಹಳದಿಯಾಗಿ ಒಣಗಿದ ಮೇಲೂ ಕೂಡ ಅದನ್ನ ನೀವು ಅದನ್ನ ಅಬ್ಸರ್ವ್ ಮಾಡ್ತಾ ಇರಬೇಕು ಪದೇ ಪದೇ. ಶುಂಠಿ ಅವರಿಂದ ನೀವು ಪಡೆದುಕೊಳ್ಳುವವರೆಗೂ ಆ ತೋಟನ ನೀವು ಅಬ್ಸರ್ವೇಷನ್ ಅಲ್ಲೇ ಇಟ್ಟಿರಬೇಕು. ಆಮೇಲೆ ನಿಮಗೆ ಯೋಗ್ಯವಾದ ರೇಟ್ ಅವ್ರು ಕೂಡ ಅದನ್ನ ಡಿಸ್ಕಸ್ ಮಾಡಿ ಶುಂಠಿಯನ್ನ ಪಡ್ಕೊಳ್ಬೇಕು. ಶುಂಠಿಯಲ್ಲಿ ಒಂದು ಅದನ್ನ ಓಪನ್ ಮಾಡಿ ನೋಡಿದಾಗ ಶುಂಠಿ ಒಳಗೆ ಭಾಗ ರೈಜೋಮ್ ಪೋರ್ಷನ್ ಹಳದಿ ಆಗಿರಬೇಕು, ನಾರಿನಾಂಶ ಜಾಸ್ತಿ ಇರಬೇಕು, ಯಾವುದೇ ರೀತಿಯ ಕಂದು ಬಣ್ಣ ಆಗ್ಲಿ ಬೇರೆ ತರದ ಬಣ್ಣ ಆಗ್ಲಿ ಇರಬಾರದು, ಕೊಳೆರು ಇರಬಾರದು. ಸೊ ಇದು ಬೀಜನೇ ಮೇನ್ ಮುಖ್ಯ. ಬೀಜ ಚೆನ್ನಾಗಿದ್ರೆ ಎಲ್ಲವೂ ಮುಂದೆ ಚೆನ್ನಾಗಿ ಬರುತ್ತೆ. ಆಮೇಲೆ ಶುಂಠಿನ ಎರಡು ತರದಲ್ಲಿ ಬೆಳಿಬಹುದು, ಒಂದು ನೀರಾವರಿ ಆಶ್ರಯದಲ್ಲಿ, ಇನ್ನೊಂದು ಮಳೆಯ ಆಶ್ರಯದಲ್ಲಿ. ನೀರಾವರಿ ಆಶ್ರಯದಲ್ಲಿ ಬೆಳಿಬೇಕನ್ನೋರು ಫೆಬ್ರವರಿ ಮತ್ತು ಮಾರ್ಚ್ 15ರೊಳಗಾಗಿ ಶುಂಠಿ ಬಿತ್ತನೆ ಮಾಡಬೇಕು. ಸೊ ಆಶ್ರಯದಲ್ಲಿ ಬೆಳೆಯೋರು ಬೇಸಿಗೆ ಮಳೆಗಳಲ್ಲಿ ಸ್ಟಾರ್ಟ್ ಆಗ್ತಾವಲ್ಲ, ಅವು ಮೇ ತಿಂಗಳಲ್ಲಿ ನೀವು ಭೂಮಿಯೆಲ್ಲ ಹದ ಮಾಡಿ ಶುಂಠಿಯನ್ನ ಮೇ ಕೊನೆ ವಾರದಲ್ಲಿ ಶುಂಠಿಯನ್ನು ಹಾಕ್ಬೇಕು. ಶುಂಠಿ ಬೆಳೆಯುವಾಗ ಯಾವಾಗಲೂ ಅದು ಸ್ಪ್ರೌಟ್ ಆಗುವವರೆಗೂ ನಿಯಮಿತ ಮಳೆ ಆಗ್ತಿರಬೇಕು. ಶುಂಠಿ ಬೆಳವಣಿಗೆ ಟೈಮಲ್ಲಿ ಮಾಡರೇಟ್ ಮಳೆ ಆದ್ರೆ ತುಂಬಾ ಒಳ್ಳೇದು, ಬಟ್ ಕೊಯ್ಲು ಟೈಮಲ್ಲಿ ಒಂದು ತಿಂಗಳು ಮಳೆ ಇಲ್ಲದೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದು ಮಳೆಗಾಲ ನಮ್ಮ ಕೈಯಲ್ಲಿಲ್ಲ, ಅದು ಈ ರೀತಿ ಇದ್ದರೆ ಒಳ್ಳೆ ವಾತಾವರಣ ನಾವು ಸೃಷ್ಟಿ ಮಾಡ್ದಂಗೆ ಆಗುತ್ತೆ. ಇನ್ನು ಕ್ಲೈಮೇಟ್ ಬಗ್ಗೆ ನಾ ಹೇಳಬೇಕಂದ್ರೆ, ಕ್ಲೈಮೇಟ್ 19-28 ಡಿಗ್ರಿ ಸೆಂಟಿಗ್ರೇಡ್ ಇರಬೇಕು. ಟ್ರಾಪಿಕಲ್ ಕಂಟ್ರಿ ಅಂತ ನಾವೇನ್ ಹೇಳ್ತೇವಲ್ಲ ಅದು ಶುಂಠಿ ಬೆಳಿಲಿಕ್ಕೆ ಸೂಕ್ತ ಜಾಗ. ದಿನ್ನೆ ಅಥವಾ ಮೆಕ್ಕೆಗದ್ದೆ ಒಳ್ಳೆ ಸೂಕ್ತ ಪ್ರದೇಶ ನೀರಾವರಿ ಆಶ್ರಯದಲ್ಲಿ. ಗದ್ದೆ ಭೂಮಿಗೆ ನೀವು ಶುಂಠಿಯನ್ನು ಬೆಳಿಲಿಕ್ಕೆ ಹೋಗಬೇಡಿ, ಯಾಕಂದ್ರೆ ಮುಂದೆ ಮಳೆ ಬಂದರೆ ಅದು ತೊಂದರೆಗೆ ಈಡಾಗುತ್ತೆ. ಕೊಳೆ ರೋಗ ಸ್ಟಾಪ್ ರಾಟ್ ಅಂತ ಏನು ಹೇಳ್ತೇವೆ ನಾವು, ಅದು ತುಂಬಾ ಜಾಸ್ತಿ ಆಗುತ್ತೆ, ಅದನ್ನು ಕಂಟ್ರೋಲ್ ಮಾಡೋದು ಕಷ್ಟ. ಸಪೋಸ್ ನಿಮಗೆ ಭೂಮಿ ಎಲ್ಲಿ ಸಿಗ್ಲಿಲ್ಲ, ಗದ್ದೆಯಲ್ಲೇ ಬೆಳಿಬೇಕಂತ ಪ್ರಸಂಗ ಬಂದಾಗ ಡೀಪ್ ಆಗಿ ಟ್ರೆಂಚ್ ಮಾಡಿಕೊಂಡು ಎಷ್ಟೇ ನೀರು ಬಿದ್ದರೂ ಅದು ಓಡಿ ಹೋಗುವ ಅದನ್ನ ನೀರನ್ನ ಶುಂಠಿ ಹೊಲದಿಂದ ಹೊರ ಹಾಕ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡಿರಬೇಕು. ಇಷ್ಟು ಶುಂಠಿಯ ಕ್ಲೈಮೇಟ್ ಬಗ್ಗೆ. ಇನ್ನು ಸಾಯಿಲ್ ಬಗ್ಗೆ ಹೇಳಬೇಕಂದ್ರೆ, ಲೂಸ್ ಅಂಡ್ ಪ್ರೈಯಬಲ್ ಸಾಯಿಲ್ ಇರಬೇಕು, ಲೋಮಿ ಸಾಯಿಲ್. ಯಾಕಂದ್ರೆ ಗಡ್ಡೆ ಒಳಗೆ ಬೆಳಿಬೇಕಲ್ಲ, ಗಟ್ಟಿ ಮಣ್ಣು ಇದ್ದರೆ ಅದು ಗಡ್ಡೆಯ ಬೆಳವಣಿಗೆ ಕುಂಠಿತ ಆಗುತ್ತೆ. ಅದರಿಂದ ಅದು ಚೆನ್ನಾಗಿ ಲೂಸ್ ಇರಬೇಕು ಮಣ್ಣು, ಅದರಿಂದ ಶುಂಠಿ ಸರಾಗವಾಗಿ ಗಡ್ಡೆ ಬೆಳೆಯುತ್ತೆ, ಒಳ್ಳೆ ಇಳುವರಿ ಬರುತ್ತೆ. ಇದು ಮಣ್ಣಿನ ಬಗ್ಗೆ ಆಯಿತು. ಇನ್ನು ಸೀಸನ್ ಆಗಿ ಮೊದಲೇ ಹೇಳಿದ್ದೀನಿ, ಫೆಬ್ರವರಿ ಮಾರ್ಚ್ ನೀರಾವರಿ ಆಶ್ರಯದಲ್ಲಿ, ಮಳೆ ಆಶ್ರಯದಲ್ಲಿ, ಮೇ ಎಂಡಲ್ಲಿ ನೀವು ಬಿತ್ತನೆ ಮಾಡಿದ್ರೆ ಸಾಕು. ಇನ್ನು ವರೈಟಿ ಬಗ್ಗೆ ನಾ ಹೇಳಬೇಕಂದ್ರೆ, ಇಲ್ಲೇ ನಮ್ಮ ಇಂಡಿಯಾದಲ್ಲಿ ನಾನಾ ವರೈಟಿಗಳನ್ನ ಬೆಳೀತಾರೆ ಆ ಏರಿಯಾ ತಕ್ಕಂಗೆ, ಅದು ಲೊಕೇಶನ್ ಸ್ಪೆಸಿಫಿಕ್ ಆಗಿ ಆ ಏರಿಯಾ ತಕ್ಕಂಗೆ. ಒರಿಸ್ಸಾದಲ್ಲೂ ಬೆಳೀತಾರೆ ಶುಂಠಿನ, ಹಿಮಾಚಲದಲ್ಲೂ ಬೆಳೀತಾರೆ, ನಮ್ಮ ಕರ್ನಾಟಕ ಕೇರಳದಲ್ಲೂ ಬೆಳೀತಾರೆ, ಎಲ್ಲಾ ಕಡೆನೂ ಶುಂಠಿ ಬೆಳೀತಾನೆ ಇದ್ದಾರೆ. ಇವನ್ ವಿದೇಶದಲ್ಲೂ ಕೂಡ, ಜಮೈಕಾದಲ್ಲಿ ಬೆಳೀತಾರೆ, ಇಂಡೋನೇಷ್ಯಾದಲ್ಲಿ ಬೆಳೀತಾರೆ. ಬಟ್ 60% ಪ್ರೊಡಕ್ಷನ್ ನಮ್ಮ ಭಾರತದಿಂದ ಬರುತ್ತೆ, ಅದರಿಂದ ಭಾರತನೇ ಮೇನ್ ಶುಂಠಿ ಬೆಳೆಯುವಂತ ಪ್ರದೇಶ. ಮತ್ತೆ ನಮ್ಮ ISR ಕಾಲಿಕಟ್ಟಿನ ಅವರು ಒಂದಿಷ್ಟು ವೆರೈಟಿನ ಡೆವಲಪ್ ಮಾಡಿದ್ದಾರೆ, ಅದು ISR ವರದಾ ಅಂತ ಹೇಳ್ಬಹುದು, ISR ಮಹಿಮಾ ಅಂತ ಹೇಳ್ಬಹುದು, ISR ರಜತ ಅಂತ ಹೇಳ್ಬಹುದು. ಈ ಮಹಿಮಾ ಏನಿದೆಯಲ್ಲ, ಇದು ನಿಮೆಟ್ರೋಡ್ ರೆಸಿಸ್ಟೆಂಟ್ ವೆರೈಟಿ. ವರದಾ ಅನ್ನೋದು ವೆಜಿಟೇಬಲ್ಗೆ ಸೂಕ್ತವಾದ ವೆರೈಟಿ, ಇದು ರಜಿತ ಅನ್ನೋದು ನಿಮಗೆ ಒಣ ಶುಂಠಿ ಬೆಳೀಲಿಕ್ಕೆ ತುಂಬಾ ಅನುಕೂಲವಾದದ್ದು. ಬಟ್ ನಮ್ಮ ಭಾಗದಲ್ಲಿ ರಿಗೋಡಿ ಜನ್ರಾ, ಇದು ಎಕ್ಸಾಟಿಕ್, ಈಜಿಪ್ಟ್ ದೇಶದಿಂದ ಬಂದಂತ ತಳಿ, ಇದನ್ನ ನಾವು ಚೆನ್ನಾಗಿ ಬೆಳಿತೇವೆ. ಯಾಕಂದ್ರೆ ಇದು ನಮ್ಮ ಏರಿಯಾದಲ್ಲಿ ಹುಲುಸಾಗಿ ಬೆಳೆಯುತ್ತೆ, ಒಳ್ಳೆ ಇಳುವರಿ ಬರುತ್ತೆ, ಆಮೇಲೆ ಗ್ರೀನ್ ವೆಜಿಟೇಬಲ್ ಆಗಿ ಇದನ್ನ ನಾವು ಯೂಸ್ ಮಾಡ್ತಾ ಇದ್ದೇವೆ. 99% ನಮ್ಮ ಭಾಗದಲ್ಲಿ ಇದನ್ನೇ ಬೆಳೀತಾ ಇದ್ದಾರೆ. ಟ್ರೆಡಿಷನಲ್ ಆಗಿ ಅಲ್ಲಿಲ್ಲೇ ಸ್ವಲ್ಪ ಪ್ರಮಾಣದಲ್ಲಿ ಮಾರನ್ ವೆರೈಟಿ ಹಿಮಾಚಲದ್ದು ಅದನ್ನು ಕೂಡ ಬೆಳೀತಾ ಇದ್ದಾರೆ. ಲ್ಯಾಂಡ್ ಪ್ರಿಪರೇಷನ್ ಬಗ್ಗೆ ಹೇಳಬೇಕಂದ್ರೆ, 4-5 ಸಲ ಇದನ್ನ ಚೆನ್ನಾಗಿ ಪ್ಲೋಯಿಂಗ್, ಡೀಪ್ ಪ್ಲೋಯಿಂಗ್ ಮಾಡ್ಕೋಬೇಕು. ಪ್ಲೋಯಿಂಗ್ ಅಂದ್ರೆ ನೇಗಿಲು ಹೊಡ್ಕೋಬೇಕು, ಮಣ್ಣು ಲೂಸು ಫ್ರೈಯಬಲ್ ಆಗಿರ್ಬೇಕು, ಆಮೇಲೆ ಮಡಿಗಳು 3 ಅಗಲ ಇರಬೇಕು, ಉದ್ದ ಎಷ್ಟು ಬೇಕಾದ್ರೂ ಇರ್ಬೋದು, ಮತ್ತೆ ಓಡಾಡ್ಲಿಕ್ಕೆ 2 ಮಡಿಗಳ ಮತ್ತೆ ಜಾಗ ಮಾಡ್ಕೊಂಡಿರ್ಬೇಕು. ಯಾವ ಕಡೆ ಇಳಿಜಾರು ಇರುತ್ತೋ ನಾವು ಮಡಿಗಳನ್ನ ಅದರ ಪ್ಯಾರಲಲ್ ಆಗಿ ಮಾಡ್ಕೋಬೇಕು, ಇಲ್ಲಾಂದ್ರೆ ಅಗೇನೆಸ್ಟ್ ಆಗಿ ಮಾಡ್ಕೊಂಡ್ರೆ ಮುಂದೆ ಮಳೆಗಾಲದಲ್ಲಿ ನೀರಿನ ತೊಂದರೆ ಆಗುತ್ತೆ. ಗಡ್ಡೆ ಬೀಜದ ಏನು ಉಪಚಾರ ಬೇರೆಯವ್ರ ತೋಟದಿಂದ ಶುಂಠಿ ತಂದ ಅಥವಾ ನಿಮ್ ತೋಟದಿಂದನೇ ಆಯ್ಕೆ ಮಾಡಿದ ಮೇಲೆ ಅದು ಫಿನಲ್ಫಾಸ್ 3 ml/L ನೀರಿನಲ್ಲಿ ಡಿಪ್ ಮಾಡಬೇಕು ಅರ್ಧ ಗಂಟೆ, ದೆನ್ ನೆರಳಲ್ಲಿ ಒಣಗಿಸಬೇಕು. ದೆನ್ ಮ್ಯಾಂಕೋಸ್ 3 g/L ಅಂದ್ರೆ 600 g/barrel ಆ ಪ್ರಮಾಣದಲ್ಲಿ ದ್ರಾವಣ ತಯಾರು ಮಾಡಿಕೊಂಡು ಶುಂಠಿನ ಟ್ರೀಟ್ ಮಾಡಬೇಕು, ಅದನ್ನು ಕೂಡ ಅರ್ಧ ಗಂಟೆ ಬಿಡಬೇಕು. ಸೊ ಇದು ಮ್ಯಾಂಕೋಸ್ ಜಬ್ಬು ಅಗೇನೆಸ್ಟ್ ದಿ ಫಂಗಲ್ ಡಿಸೀಸಸ್, ಫಿನಲ್ಫಾಸ್ ಅಗೇನೆಸ್ಟ್ ದಿ ಕೀಟಗಳಿದ್ದರೆ ಅದಕ್ಕೆ ನೀವು ಅಸೆಸ್ಮೆಂಟ್ ಮಾಡ್ಕೋಬೇಕು. ಉಳುಮೆ ಮಾಡುವಾಗಲೇ ಒಂದು 6 ಟನ್ ಕಳೆದಂತ ಸಗಣಿ ಗೊಬ್ಬರನ ಭೂಮಿ ಜೊತೆ ಮಿಕ್ಸ್ ಮಾಡಿಬಿಡಬೇಕು. ಆಮೇಲೆ ಲಿಮಿಟೆಡ್ ಪ್ರಾಬ್ಲಮ್ ಇದ್ದಲ್ಲಿ ಆ ಭೂಮಿನ 40-45 ದಿವಸ ಪ್ಲಾಸ್ಟಿಕ್ ಶೀಟ್ ಅನ್ನ ಹೊದಿಸಿ ಅದನ್ನ ಸೋಲಾರೈಸ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನಿಮೆಟೋಡ್ ಪ್ರಾಬ್ಲಮ್ ಅನ್ನ ನಾವು ಕಡಿಮೆಯಾಗಿ ಕಡಿಮೆ ಮಾಡ್ಕೋಬಹುದು. ಇನ್ನ ಸಿಂಗಲ್ ನೋಡ್ ಟ್ರಾನ್ಸ್ಪ್ಲಾಂಟಿಂಗ್ ಸಿಸ್ಟಮ್ ಈಗ ಡೆವಲಪ್ ಆಗ್ತಾ ಇದೆ, ಅದರಿಂದ ಸೀಡ್ ಕಾಸ್ಟ್ ಏನಿದೆಯಲ್ಲ ಅದನ್ನ ಗಣನೀಯವಾಗಿ ಕಡಿಮೆ ಮಾಡ್ಕೋಬೇಕು. ನೀವು ಯಾವ ರೀತಿ ಈಗ ಯಾಲಕ್ಕಿ ಆಗ್ಲಿ ಮೆಣಸಿನ ಗಿಡ ಆಗ್ಲಿ ಅಂದ್ರೆ ಚಿಲ್ಲಿ ಯಾವ ರೀತಿ ನೀವು ಬೆಳೀತಾ ಇದ್ದೀರೋ ಆ ರೀತಿನ ಒಂದು ಪೋರ್ಟ್ರೇಜ್ ಅಲ್ಲಿ ಫೈರ್ ಪಿತ್ ಮತ್ತೆ ವರ್ಮಿ ಕಾಂಪೋಸ್ಟ್ 25-25 ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಅದನ್ನ ಬಯೋ ಏಜೆಂಟ್ ಮತ್ತೆ ಬಯೋ ಫರ್ಟಿಲೈಸರ್ ಜೊತೆಗೆ ಮಿಕ್ಸ್ ಮಾಡಿ ಅದನ್ನ ಪೋರ್ಟ್ರೇಜಲ್ಲಿ ತುಂಬಬೇಕು. ಆಮೇಲೆ ಸಿಂಗಲ್ ನೋಡ್ ಒಂದು 5 ಗ್ರಾಮ್ ವೇಟೇಜ್ ಇರುವಂತ ಶುಂಠಿನ ಅದರಲ್ಲಿ ಹಾಕಿ ಬೆಳಿಬೇಕು. ಅದು ಸ್ಪ್ರೌಟ್ ಆದ್ಮೇಲೆ 40-45 ಡೇಸ್ ಆದ್ಮೇಲೆ ಅದನ್ನ ಮೇನ್ ಫೀಲ್ಡ್ಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ಕೋಬಹುದು. ಇದರಿಂದ ನಿಮಗೆ ಸೀಡ್ ಕಾಸ್ಟ್ ತುಂಬಾ ಕಡಿಮೆ ಆಗುತ್ತೆ, ಇಳುವರಿನೂ ನಿಮಗೆ ಚೆನ್ನಾಗಿ ಬರುತ್ತೆ. ಇನ್ನ ಮ್ಯಾನ್ಯೂರಿಂಗ್, ಮ್ಯಾನ್ಯೂರಿಂಗ್ ನಾವು ISR ಕ್ಯಾಲಿಕಟ್ನವರಾಗ್ಲಿ ಬೇರೆ ಒರಿಸಾದವರಾಗ್ಲಿ ಹೇಳಿದಂಗೆ ಆಯಾ ತಕ್ಕಂಗೆ ಆ ಏರಿಯಾ ತಕ್ಕಂಗೆ ವೆರೈಟಿ ತಕ್ಕಂಗೆ ಮ್ಯಾನ್ಯೂರಿಂಗ್ ಮಾಡೋಕ್ಕಾಗುತ್ತೆ. ಬಟ್ ನಮ್ಮ ಭಾಗದಲ್ಲಿ ಫಸ್ಟ್ ಸ್ಪ್ರೌಟ್ ಆದ ತಕ್ಷಣ 40 ಡೇಸ್ ಅಲ್ಲಿ ಒಂದು DAP ಪ್ಲಸ್ ಪೊಟ್ಯಾಶ್ ಒಂದು ಎಕರೆಗೆ ಒಂದು ಬ್ಯಾಗ್ ಕೊಡಬೇಕು. ದೆನ್ 60 ಡೇಸ್ಗೆ ಇನ್ನೊಂದು ರೌಂಡ್ ಗೊಬ್ಬರ ಕೊಡಬೇಕು. 90 ಡೇಸ್ಗೆ ದೆನ್ 120 ಡೇಸ್ಗೆ ಮತ್ತೆ 150 ಡೇಸ್ ಟೋಟಲ್ 5 ಸ್ಪ್ಲಿಟ್ ಡೋಸಸ್ ನಾವು ಕೊಡಬೇಕಾಗುತ್ತೆ. ಫಸ್ಟ್ ಒಂದು ಬ್ಯಾಗು DAP ಪ್ಲಸ್ ಪೊಟ್ಯಾಶ್ ಅಂತ ಹೇಳಿದೆ ನಾನು. ಸೆಕೆಂಡ್ ಬ್ಯಾಗು ಸುಪ್ಲ ಆಗಬಹುದು, ನನ್ನ 15-15 ಅಥವಾ 19-19 ಯಾವ್ದು ನಿಮ್ ಕಡೆ ಯಾವ್ದಿದೆ ಅದನ್ನ ಹಾಕ್ಬೇಕು. ಅದ್ರ ಜೊತೆಗೆ ಒಂದು 20 ಕೆಜಿ ಪೊಟ್ಯಾಶ್ ಮಿಕ್ಸ್ ಮಾಡ್ಕೊಂಡು ಸೆಕೆಂಡ್ ರೌಂಡ್ ಕೊಡಬೇಕು. ಥರ್ಡ್ ರೌಂಡ್ ಅಗೇನ್ ನೀವು ಗೊಬ್ಬರನ ಪದೇ ಪದೇ ಚೇಂಜ್ ಮಾಡ್ತಾ ಇರಬೇಕು. ನಿಮ್ಗೆ ಈಗ ಸೆಕೆಂಡ್ ರೌಂಡ್ 54 ಕೊಟ್ರೆ ಥರ್ಡ್ ರೌಂಡ್ 94 ಕೊಡಬೇಕು. ದೆನ್ ಫೋರ್ತ್ ಅಂಡ್ ಫಿಫ್ತ್ ರೌಂಡ್ ಕಂಪಲ್ಸರಿ ಪ್ಯಾಕ್ಟಮ್ ಪಾಸ್ ಕೊಡಬೇಕು ಪ್ಲಸ್ ಪೊಟ್ಯಾಶ್. ಅದಕ್ಕೆ 2 ಬ್ಯಾಗಿಗೆ 1 ಬ್ಯಾಗ್ ಮಿಕ್ಸ್ ಮಾಡಿ. ಇದರಿಂದ ಏನಾಗುತ್ತಂದ್ರೆ ಪ್ಯಾಕ್ಟಮ್ ಪಾಸ್ ಅಲ್ಲಿ ಗಂಧಕ ಇರೋದ್ರಿಂದ ಅದು ನಿಮಗೆ ಗಡ್ಡೆ ಬೆಳಿಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಎಣ್ಣೆ ಅಂಶ ಜಾಸ್ತಿ ಆಗುತ್ತೆ. ಎಣ್ಣೆ ಅಂಶ ಜಾಸ್ತಿ ಆದಾಗ ಆಟೋಮೆಟಿಕ್ಲಿ ತೂಕ ಬರುತ್ತೆ, ಒಳ್ಳೆ ಇಳುವರಿನೂ ಬರುತ್ತೆ, ರೈತರಿಗೆ ತುಂಬಾ ಲಾಭದಾಯಕವಾಗುತ್ತೆ. ಇದು ಮ್ಯಾನ್ಯೂರಿಂಗ್ ಬಗ್ಗೆ. ಇನ್ನ ಇರಿಗೇಷನ್ ನಾನು ಹೇಳಿದ್ದೆ ನಿಮಗೆ, ನೀರಾವರಿ ಆಶ್ರಯದಲ್ಲಿ ಬೆಳಿಬೇಕಂದ್ರೆ ಶುಂಠಿ ಬಿಟ್ಟ ತಕ್ಷಣನೇ ನೀವು ಹುಲ್ಲು ಹೊದಿಸಿ ಪ್ಯಾಡಿ ಸ್ಟ್ರಾ ಅಂತ ಹೇಳ್ತಾರಲ್ಲ ಅದನ್ನು ಹುಲ್ಲು ಹೊದಿಸಿ ನೀವು ಇರಿಗೇಷನ್ ಮಾಡೋಕ್ಕಾಗುತ್ತೆ. ಆಮೇಲೆ ನಿಮ್ಮ ಭೂಮಿಯ ಅನುಗುಣವಾಗಿ ಯಾವಾಗ ಬೇಕಾಗುತ್ತೆ ನೀರು ಒಂದು 10-15 ದಿವಸ ಅಂತರದಲ್ಲಿ ನೀರು ಕೊಡ್ತಾನೆ ಹೋಗ್ಬೇಕು. ಮಳೆಗಾಲದಲ್ಲಿ ಮಳೆ ಆಗ್ತಾ ಇದ್ರೆ ಮತ್ತೆ ಎಕ್ಸ್ಟ್ರಾ ನೀರು ಕೊಡೋ ಅವಶ್ಯಕತೆ ಇಲ್ಲ. ಆಮೇಲೆ ಹಾರ್ವೆಸ್ಟಿಂಗ್ ಟೈಮ್ನಲ್ಲಿ 1 ತಿಂಗಳ ಯಾವುದೇ ನೀರು ಕೊಡಬಾರದು, ಇಲ್ಲಾಂದ್ರೆ ಮತ್ತೆ ಸ್ಪ್ರೌಟಿಂಗ್ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ಆ ಟೈಮಲ್ಲೇ ಸ್ವಲ್ಪ ಡ್ರೈ ಪೀರಿಯಡ್ ಇದ್ರೆ ಒಳ್ಳೇದು. ಡಿಸೀಸ್ ಮತ್ತೆ ಪೆಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಮೇನ್ ಆಗಿ ಸಾಫ್ಟ್ ರಾಟ್ ಡಿಸೀಸ್ ಗ್ರಾಮ್ಯ ಭಾಷೆಯಲ್ಲಿ ಅದಕ್ಕೆ ಮಾಕಾಡಿ ರೋಗ ಅಂತ ಹೇಳ್ತಾರೆ, ಇನ್ನೊಂದು ಬೆಲ್ಲದ ರೋಗ ಅಂತ ಹೇಳ್ತಾರೆ, ಎಲ್ಲಾ ಒಂದೇನೆ. ಸಾಫ್ಟ್ ರಾಟ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೇವೆ. ಇದು ಮೂಲತಃ ಬೀಜದಿಂದ ಬರುತ್ತೆ. ಆಮೇಲೆ ಬೀಜ ನೀವು ತೊಗೊಳ್ಳುವಾಗ ತುಂಬಾ ಚೆನ್ನಾಗಿರ್ಬೇಕು, ಯಾವುದೇ ತರದ ಕಂದು ಬಣ್ಣ ಆಗ್ಲಿ ಮತ್ತೆ ಬೇರೆ ತರದ ಬಣ್ಣ ಆಗ್ಲಿ ಇರಬಾರದು. ಪೂರ್ತಿ ಹಳದಿ ಆಗಿರ್ಬೇಕು, ನಾರಿನ ಅಂಶ ಜಾಸ್ತಿ ಇರಬೇಕು, ಅದು ಒಳ್ಳೆ ಬೀಜ. ಸೊ ಇದು ಬೀಜ ನೀವು ಸೆಲೆಕ್ಷನ್ ಮಾಡೋದ್ರಲ್ಲಿ ಜಾಗೃತಿ ವಹಿಸಿದ್ರೆ ಈ ಸಾಫ್ಟ್ ರಾಟ್ ತುಂಬಾ ಕಡಿಮೆ ಪ್ರಮಾಣದಲ್ಲಿ ನಿಮ್ ತೋಟದಲ್ಲಿ ಇರುತ್ತೆ. ಬೀಜನೇ ಸರಿ ಇಲ್ಲ ಅಂದ್ರೆ ಸಾಫ್ಟ್ ರಾಟ್ ಜಾಸ್ತಿ ಇರುತ್ತೆ. ಆದ್ರಿಂದ ಪ್ರತಿಯೊಬ್ಬ ರೈತರು ಬೀಜದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಇನ್ನ ಸಾಫ್ಟ್ ರಾಟ್ ಬಂದ್ರೂ ಸಹಿತ ಈ ಕೊಳೆ ರೋಗ ಬಂದ್ರೆ ಫಸ್ಟ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಬಂದ್ರೆ ಅದು ನೀವು ಸಿಬೋಸಿ ಹಾಕೊಂಡು ಕಂಟ್ರೋಲ್ ಮಾಡ್ಕೋಬಹುದು. ಮಳೆ ಜಾಸ್ತಿ ಆದಂಗಾದಂಗೆ ತೀವ್ರತೆ ಜಾಸ್ತಿ ಆಗುತ್ತೆ, ಅವಾಗ ನೀವು ಮೆಟ್ಲಾಕ್ಸಿಲ್ ಪ್ಲಸ್ ಮ್ಯಾಂಕೋಜರ್ ಹಾಕೊಂಡು 200 ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಕೊಂಡು 125 ಗ್ರಾಮ್ ಮೆಟ್ಲಾಕ್ಸಿಲ್ ದೆನ್ 450 ಗ್ರಾಮ್ ಮ್ಯಾಂಕೋಜರ್ ಅನ್ನ 200 ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಕೊಂಡು ದ್ರಾವಣ ತಯಾರು ಮಾಡ್ಕೊಂಡು ಬೆಳೆ ಬಂದಂತ ಗಡ್ಡೆಗೆ ಹೊಯ್ಬೇಕು. ಸುತ್ತಲೂ ಇರುವಂತಹ ಹೆಲ್ದಿ ಗಡ್ಡೆಗಳಿಗೂ ಕೂಡ ಹೊಯ್ಬೇಕಾಗತ್ತೆ, ಯಾಕಂದ್ರೆ ಫರ್ದರ್ ಸ್ಪ್ರೆಡ್ ಆಗಬಾರದು ಅನ್ನೋ ಉದ್ದೇಶದಿಂದ ನಾವು ಈ ರೀತಿ ಹೇಳ್ತಾ ಇದ್ದೇವೆ. ಪ್ಲಸ್ ಇದಾದ್ಮೇಲೆ ನೀವು ಅದಕ್ಕೆ ಸುಣ್ಣ ಮತ್ತೆ ಬ್ಲೀಚಿಂಗ್ ಪೌಡರ್ 1:1 ಪ್ರಮಾಣದಲ್ಲಿ ಅಂದ್ರೆ 1 ಕೆಜಿ ಅದನ್ನ ಸುಣ್ಣ ಆದ್ರೆ 1 ಕೆಜಿ ಬ್ಲೀಚಿಂಗ್ ಪೌಡರ್ ಎರಡು ಮಿಕ್ಸ್ ಮಾಡಿ ಈ ದ್ರಾವಣ ಹೊಯ್ದ್ಮೇಲೆ ಫರ್ದರ್ ಬೇರೆ ಗಿಡಕ್ಕೆ ಸ್ಪ್ರೆಡ್ ಆಗದಂತೆ ಅದು ಸುತ್ತಲೂ ಎಲ್ಲಿ ನಿಮಗೆ ಸಾಫ್ಟ್ರೋಟ್ ಬಂದಿರುತ್ತೋ ಅದು ಸುತ್ತಲೂ ಹಾಕ್ಬೇಕಾಗುತ್ತೆ. ಸೊ ಗಡ್ಡೆನ ಯಾವುದೇ ಕಾರಣಕ್ಕೂ ಕಿವಿಲಿಕ್ಕೆ ಹೋಗ್ಬಾಡಿ. ಈಗ ಚಿತ್ರ ಏನಾಗುತ್ತೆ ಗೊತ್ತಾ, ಯಾಕಂದ್ರೆ ರೈತರು ಅದನ್ನ ಜಾಗರೂಕತೆಯಿಂದ ಕೀಳಲ್ಲ, ಅವರು ಆಳಚ್ಚಿ ಕೀಳಿಸ್ತಾರೆ. ಆಳು ಅಷ್ಟೊಂದು ಕಾಳಜಿ ತಗೊಳಲ್ಲ. ಅವ್ರೇನ್ ಮಾಡ್ತಾರೆ, ಕಿತ್ತ ಮೇಲೆ ಅದನ್ನ ಹೊರಗೆ ಎಸೆಯುವಾಗ ಆ ಏನ್ ಫಂಗಸ್ ಇನ್ಫೆಕ್ಟೆಡ್ ಸಾಯಿಲ್ ಇರುತ್ತಲ್ಲ ಅದನ್ನೆಲ್ಲ ಸ್ಪ್ರೆಡ್ ಮಾಡ್ತಾರೆ ತೋಟದಲ್ಲಿ. ಅದರಿಂದ ಕೀಳೋದು ಸೂಕ್ತ ಅಲ್ಲ. ಅದನ್ನ ನೀವು ಅಲ್ಲೇ ಬಿಟ್ಟು ಅದಕ್ಕೆ ಸುಣ್ಣ ಮತ್ತೆ ಬ್ಲೀಚಿಂಗ್ ಪೌಡರ್ ಹಾಕಿದ್ರೆ ಮತ್ತೆ ನಿಮ್ಗೆ ಸಮಸ್ಯೆ ಆಗಲ್ಲ. ಇದು ಸಾಫ್ಟ್ ರಾಟ್ ಬಗ್ಗೆ. ಇನ್ನ ಬ್ಯಾಕ್ಟೀರಿಯಲ್ ವಿಲ್ಟ್ ಕೂಡ ಬರ್ಲಿಕ್ಕುಂಟು. ಅದೇನಾಗತ್ತಂದ್ರೆ ಬ್ಯಾಕ್ಟೀರಿಯಲ್ ವಿಲ್ಟ್ ಬಂದಾಗ ಒಂದು ನೀವು ಅದನ್ನ ಗಡ್ಡೆನ ಕಾಂಡಭಾಗ ಹಿಚ್ಚಿಗೆ ನೋಡಿದಾಗ ಮಿಲ್ಕಿ ಟೈಪ್ ಅಂದ್ರೆ ಹಾಲಿನ ತರ ಒಂದು ದ್ರವ ಬರುತ್ತೆ, ಅದು ಬ್ಯಾಕ್ಟೀರಿಯಲ್ ವಿಲ್ಟ್ ಅಂತ ಹೇಳ್ಬೋದು. ಅದು ಕೂಡ ಲೋವರ್ ಪೋರ್ಷನ್ ಆಫ್ ದಿ ಲೀವ್ಸ್ ಹಳದಿ ಆಗುತ್ತೆ. ಸಾಫ್ಟ್ ರಾಟ್ಗೂ ಬ್ಯಾಕ್ಟೀರಿಯಲ್ ವಿಲ್ಟಿಗೂ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಸಾಫ್ಟ್ ರಾಟ್ ಅಲ್ಲಿ ಫಂಗಸ್ಸಿಂದ ಬಂದಂತ ಕೊಳೆ ರೋಗದಲ್ಲಿ ಮಿಲ್ಕಿ ಪೋರ್ಷನ್ ಬರಲ್ಲ, ಈ ಬ್ಯಾಕ್ಟೀರಿಯಲ್ ವಿಲ್ಟ್ ಅಲ್ಲಿ ಮಿಲ್ಕಿ ಪೋರ್ಷನ್ ಬರುತ್ತೆ. ಸೊ ಇದೇ ಮೇನ್ ಅದನ್ನ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ. ಅದಕ್ಕೂ ಕೂಡ ಇದೇ ಮೆಟ್ಲಾಕ್ಸಿಲ್ ಮ್ಯಾನ್ಫಲ್ಚರ್. ಬ್ಯಾಕ್ಟೀರಿಯಲ್ ವಿಲ್ಟ್ ಬಂದಾಗ ಸ್ಟ್ರೆಪ್ಟೋಸೈಕ್ಲಿನ್ ಅಂತ ಇದೆ, ಒಂದು 60 ಗ್ರಾಮ್ ಒಂದು ಟ್ರಂಕಿಗೆ ಅದನ್ನ ಮಿಕ್ಸ್ ಮಾಡಿಕೊಂಡು ನೀವು ಡ್ರೆಂಚಿಂಗ್ ಮಾಡೋದ್ರಿಂದ ಇದನ್ನು ಕೂಡ ಕಂಟ್ರೋಲ್ ಮಾಡಬಹುದು. ಸಾಮಾನ್ಯವಾಗಿ ಬ್ಯಾಕ್ಟೀರಿಯಲ್ ವಿಲ್ಟ್ ಮತ್ತೆ ಮಾಮೂಲಿ ಕೊಳೆ ರೋಗನ ಹೇಗೆ ರೈತರ ಮಟ್ಟದಲ್ಲಿ ಗುರುತಿಸಬಹುದು ಅಂತೀರಿ? ಅದೇ ಹೇಳಿದ್ನಲ್ಲ ನಿಮ್ಗೆ, ಮಿಲ್ಕಿ ಪೋರ್ಷನ್ ಈಗ ಕಾಂಡ ಭಾಗದಲ್ಲಿ ನೀವು ಎರಡರಲ್ಲೂ ನಿಮ್ಗೆ ಕಾಂಡ ಭಾಗ ಸಾಪ್ತಿರುತ್ತೆ, ಮಿಸಲ್ ಪೋರ್ಷನ್ ಭೂಮಿ ಮೇಲೆ. ಅದು ಬೇರೆ ತರ ಆದ್ರೆ ಸಾಮಾನ್ಯ ಕೊಳೆ ರೋಗದಲ್ಲಿ ಮಿಲ್ಕಿ ಪೋರ್ಷನ್ ಇರಲ್ಲ, ಅಂದ್ರೆ ಹಾಲಿನ ತರ ದ್ರವ ಬರಲ್ಲ. ಈ ಬ್ಯಾಕ್ಟೀರಿಯಲ್ ವಿಲ್ಟ್ ಅಲ್ಲಿ ದ್ರವ ಬರುತ್ತೆ, ಬಟ್ ಇದರಲ್ಲಿ ಎಂಟೈರ್ ಪೋರ್ಷನ್ ಹಳದಿ ಆಗುತ್ತೆ ಇದರಲ್ಲಿ ಸಾಫ್ಟ್ ರಾಟ್ ಅಲ್ಲಿ. ಇದು ಬ್ಯಾಕ್ಟೀರಿಯಲ್ ವಿಲ್ಟ್ ಅಲ್ಲಿ ಓನ್ಲಿ ಲೋವರ್ ಪೋರ್ಷನ್ ಆಫ್ ದಿ ಲೀವ್ಸ್, ಮೇಲ್ಗಡೆ ಲೋವರ್ ಪೋರ್ಷನ್ ಮಾತ್ರ ಹಳದಿ ಆಗುತ್ತೆ. ಇದೇ ಒಂದು ಐಡೆಂಟಿಫಿಕೇಶನ್ ಮಾರ್ಕ್, ಬಟ್ ಕಂಟ್ರೋಲ್ ಮೇಜರ್ ಎರಡಕ್ಕೂ ಒಂದೇನೆ. ಇನ್ನು ಮುಂದೆ ಲೀಫ್ ಸ್ಪಾಟ್ ಅಂತ ಬರುತ್ತೆ. ಎಲೆ ಚುಕ್ಕಿ ರೋಗ ಬಂದಾಗ ನೀವು ನೋಡಿ, ಎಲೆ ಕ್ಲೋರೋಫಿಲ್ ಇರುತ್ತೆ ಎಲೆಯಲ್ಲಿ, ಫೋಟೋಸಿಂಥೆಸಿಸ್ ಆಗಿ ಅದು ಗಡ್ಡೆ ಬೆಳಿಲಿಕ್ಕೆ ಆಹಾರ ಸಪ್ಲೈ ಮಾಡುತ್ತೆ. ಸೊ ಅವಾಗ ಎಲೆಗಳು ಬಹಳ ಮುಖ್ಯ, ಗಡ್ಡೆ ಬೆಳವಣಿಗೆ ಟೈಮಲ್ಲಿ ಎಲೆ ನಾವು ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಎಲೆಗಳನ್ನ ನಾವು ಹಾಳು ಮಾಡ್ಕೋಬಾರ್ದು. ಸೊ ಆ ಟೈಮಲ್ಲಿ ನಾವು ಎಲೆ ಚುಕ್ಕಿ ರೋಗ ಬಂದಾಗ ಸ್ಪ್ರಿಂಟ್ ಅಂತ ಸಿಗುತ್ತೆ ಮಾರ್ಕೆಟ್ ಅಲ್ಲಿ, ಅದನ್ನ 3 grams per liter ಅದನ್ನ ಅಂದ್ರೆ 600 grams 200 liter ನೀರಿಗೆ ಮಿಕ್ಸ್ ಮಾಡಿ ದ್ರಾವಣ ತಯಾರು ಮಾಡಿಕೊಂಡು ಅದನ್ನ ನೀವು ಸ್ಪ್ರೇ ಮಾಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ನೀವು ಫಿನಾಲ್ ಪಾಸು ಕೂಡ ಎಲೆ ತಿನ್ನು ಹುಳಕ್ಕೆ ಕಂಟ್ರೋಲ್ ಮಾಡ್ಲಿಕ್ಕೆ ಅದನ್ನ ಹಾಕ್ಬಹುದು. ಎರಡನ್ನೂ ಒಟ್ಟಿಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬಹುದು. ಫಿನಾಲ್ ಪಾಸು 2 ml per liter ಅಂದ್ರೆ 400 ml per drum ಮಿಕ್ಸ್ ಮಾಡಿಕೊಂಡು ಈ ಪ್ರಮಾಣದಲ್ಲಿ ನೀವು ಅದನ್ನ ಸ್ಪ್ರೇ ಮಾಡಬಹುದು. ಇದರಿಂದ ನಿಮ್ಗೆ ಎಲೆ ತಿನ್ನು ಹುಳುಗಳು ಅವಳಿ ಕಡಿಮೆ ಆಗುತ್ತೆ, ಎಲೆ ಚಿಕ್ಕಿ ರೋಗನು ತುಂಬಾ ಹತೋಟಿಗೆ ಬರುತ್ತೆ. ಇನ್ನ ಮುಂದೆ ಕಾಂಟು ಕರಿ ಹುಳ ಬರುತ್ತೆ, ಅದರಲ್ಲಿ ನಮ್ಮ ಶುಂಠಿಯಲ್ಲಿ ಕಾಂಟು ಕರಿ ಹುಳ ಒಂದು ಎರಡು ಅಲ್ಲೊಂದು ಇಲ್ಲೊಂದಿದ್ರೆ ಆ ಕಾಂಡನ ಮ್ಯಾನ್ಯಲ್ಲಿ ಕಟ್ ಮಾಡಿ ಬಿಸಾಕಿ, ಜಾಸ್ತಿ ಆದಾಗ ನೀವು ಫಸ್ಟ್ ಆಮ್ಲ 2 ml per liter ಆಮ್ಲದಲ್ಲಿ ಸೈಪರ್ಮೆಥ್ರಿನ್ ಇರೋದ್ರಿಂದ ಅದು ಆಕ್ಟಿವಿಟಿನ ಸಪ್ರೆಸ್ ಮಾಡಿ ಕೊಂದಾಕತ್ತೆ. ಸೊ ಆಮ್ಲ ನೀವು 2 ml per liter ಹಾಕೊಂಡು ಸ್ಪ್ರೇ ಮಾಡಬಹುದು. ಅತಿ ಜಾಸ್ತಿ ಈಗ ಆಗಸ್ಟ್ ತಿಂಗಳಲ್ಲಿ ಕಾಂಡ ಕೊರಿಯುವ ಹುಳದ ಪ್ರಮಾಣ ಜಾಸ್ತಿ ಇರುತ್ತೆ, ಆವಾಗ ನೀವು ಕರಾಟೆ ಲ್ಯಾಂಡಾ ಸೈಲೋತ್ರಿನ್ ಅಂತ ಹೇಳ್ತಾನೆ ಅದನ್ನ ನೀವು ಬರೀ 1 ml 0.75 to 1 ml 1 liter ನೀರಿಗೆ ಅಂದ್ರೆ 100 ml ಪರ್ ಒಂದು ಡ್ರಮ್ಮಿಗೆ 200 ಲೀಟರ್ಗೆ ಮಿಕ್ಸ್ ಮಾಡಿ ದ್ರಾವಣ ತಯಾರು ಮಾಡಿಕೊಂಡು ಸ್ಪ್ರೇ ಮಾಡೋದ್ರಿಂದ ಕಾಂಡ ಕರಿಯುವ ಹುಳವನ್ನ ಕಂಟ್ರೋಲ್ ಮಾಡಬಹುದು. ರೈಸೋಮ್ ಸ್ಕೇಲ್ ಬರ್ತವೆ, ಇವೆಲ್ಲ ವೆರಿ ಮೈನರ್ ಪ್ರೆಸ್ಟರ್. ಸೊ ಅವನ್ನೆಲ್ಲ ನಾವು ಇದನ್ನ ಸ್ಪ್ರೇ ಮಾಡೋದ್ರಿಂದ ಕಂಟ್ರೋಲ್ ಮಾಡಬಹುದು. ಈಗ ಆರ್ಗ್ಯಾನಿಕ್ ವೇದಲ್ಲಿ ಕಲ್ಟಿವೇಟ್ ಮಾಡೋರು ನೀಮ್ ಆಯಿಲ್, ನೀಮ್ ಕೇಕು ಇವೆಲ್ಲ ಯುಟಿಲೈಸ್ ಮಾಡಿ ಅವನ್ನ ಕಂಟ್ರೋಲ್ ಮಾಡಬಹುದು. ಕೃಷಿ ಎಂದರೆ ಬರೀ ಕೃಷಿಯಲ್ಲ, ಕೃಷಿ ಸಂಸ್ಕೃತಿಯ ಹುಟ್ಟು, ಪೊರೆಯುತ್ತಿದ ದಿನ ದಿನವೂ ಅನ್ನಾಹಾರಗಳ ಕೊಟ್ಟು. ಕೃಷಿ ವಾಣಿ ವೈಜ್ಞಾನಿಕ ಬೇಸಾಯ ವಿಧಾನಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆಯ ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಹಂಗಾಮಿಗೆ ಅನುಸಾರವಾಗಿ ವಿವಿಧ ಬೆಳೆಗಳ ವೈಜ್ಞಾನಿಕ ಬೇಸಾಯ ವಿಧಾನಗಳನ್ನು ಕುರಿತಂತೆ ಅನುಭವಿ ವಿಜ್ಞಾನಿಗಳೊಂದಿಗೆ ಸಂವಾದ, ನೇರ ಫೋನಿಂಗ್ ಕಾರ್ಯಕ್ರಮ, ಕೃಷಿ ರಸಪ್ರಶ್ನೆ ಕಾರ್ಯಕ್ರಮಗಳು, ಈ ಸರಣಿಯ ವಿಶೇಷ ಆಲಿಸಿ ಅನುಸರಿಸಿ ಪ್ರತಿಕ್ರಿಯಿಸಿ. ಪ್ರತಿ ಬುಧವಾರ ಸಂಜೆಯ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತಿದೆ ವೈಜ್ಞಾನಿಕ ಬೇಸಾಯ ವಿಧಾನಗಳನ್ನ ಕುರಿತ ಬಾನುಲಿ ಸರಣಿ. ಕೃಷಿ ವಾಣಿ, ಕೃಷಿ ವಾಣಿ, ಕೃಷಿ ವಾಣಿ, ಕೃಷಿ ವಾಣಿ, ಕೃಷಿ ವಾಣಿ, ಕೃಷಿ ವಾಣಿ. ಈಗ ಶುಂಠಿಯಲ್ಲಿ ನೀವು ಮಣ್ಣು ಎರಿಸ್ಬೇಕು. ಮಣ್ಣು ನೋಡಿ, ಫಸ್ಟ್ ಗೊಬ್ಬರ ಕೊಟ್ಟ ಸ್ವಲ್ಪ ಪ್ರಮಾಣದಲ್ಲಿ ಮಣ್ಣು ಎರಿಸಿರ್ತೀರ. ಯಾವುದೇ ಕಾರಣಕ್ಕೂ ಅದರದ್ದು ಶುಂಠಿ ಗಡ್ಡೆ ಹೊರಗೆ ಕಾಣಬಾರದು. ಶುಂಠಿ ಬೆಳವಣಿಗೆ ಆಗ್ಲಿಕ್ಕೆ ನಮ್ಮ ಮಣ್ಣು ಎರಿಸೋದು ಬಹಳ ಮುಖ್ಯ. ಅದು ಆದಾಯ ಸಾಕು ಮಣ್ಣು ಎರಿಸ್ಬೇಕು. ಪೂರ್ತಿ ಮಳೆ ಆದಾಗ, ನೀರು ಜಾಸ್ತಿ ಇದ್ದಾಗ ಮಣ್ಣು ಎರಿಸಿದ್ರೆ ಅದು ಗಟ್ಟಿ ಆಗುತ್ತೆ. ಹದ ಇರಬೇಕು. 50% ತೇವಾಂಶ ಇದ್ದಾಗ ಮಣ್ಣು ಎರಿಸೋದ್ರಿಂದ ಸಾಯಿಲ್ ಲೂಸ್ ಆಗಿರುತ್ತೆ. ಸೊ ಮಣ್ಣು ಎರಿಸಿದ್ದು ಅದಕ್ಕೆ ಅನುಕೂಲ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ನೀವು ಶುಂಠಿ ಗಡ್ಡೆಯನ್ನ ಎಕ್ಸ್ಪೋಸ್ ಮಾಡಬೇಡಿ. ಮಣ್ಣು ಎರಿಸಿ 60 days ಆದ್ಮೇಲೆ ಒಂದ್ಸಲ ಮಣ್ಣು ಎರಿಸಿ, 90 days ಆದ್ಮೇಲೆ ಒಂದ್ಸಲ ಮಣ್ಣು ಎರಿಸಿ. ಇದಕ್ಕಿಂತ ನಿಮಗೆ ಶುಂಠಿ ಬೆಳೆ ಇನ್ನೂ ಚೆನ್ನಾಗಿ ಬರಬೇಕು ಅನ್ನಂಗಿದ್ದರೆ ಅರೌಂಡ್ 90 days ಪ್ಲಸ್ 120 days ಟೈಮ್ ಅಲ್ಲಿ ಒಂದ್ 2 rounds ನೀವು Bio20 ಅಂತ ಬಂದಿದೆ ಮಾರ್ಕೆಟ್ ಅಲ್ಲಿ, ಮೈಕ್ರೋನ್ಯೂಟ್ರಿಯಂಟ್ ಮಿಕ್ಸ್ಚರ್. ಅದು 200 liters ನೀರಿಗೆ 2 kg ಅದನ್ನ ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇದು ಪೆಪ್ಪರ್ ಅಲ್ಲೂ ಕೂಡ ಒಳ್ಳೆ ಸಾಬೀತು ಆಗಿದೆ. ಸೊ ಅದನ್ನೇ ನಾನೀಗ ಶುಂಠಿಯನ್ನು ರೆಕಮೆಂಡ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಯಾರ್ಯಾರು ಬೆಳೆಗಳು ಕುಂಠಿತವಾಗಿದೆಯೋ, ಯಾರ್ಯಾರು ಬೆಳೆಗಳು ನಿರೀಕ್ಷಿತ ಪ್ರಮಾಣದಲ್ಲಿ ಬೆಳೆದಿಲ್ವೋ ಅಂತ ತೋಟದಲ್ಲಿ ನೀವು ಈ Bio20 ಎಲ್ಲಾ ಅಂಗಡಿಯಲ್ಲಿ ಸಿಗುತ್ತೆ. ಇದು ನೀವು ಸ್ಪ್ರೇ ಮಾಡೋದ್ರಿಂದ ಶುಂಠಿ ಬೆಳೆನ ನೀವು ಫಾಸ್ಟ್ ಆಗಿ ಬೆಳೆಸ್ಕೊಂಡು ರಿಕವರಿ ಮಾಡ್ಕೋಬಹುದು. ಒಳ್ಳೆ ಫಸಲು ತೆಗಲಿಕ್ಕೆ ಇದು ಅನುಕೂಲ ಆಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಸಾಫ್ಟ್ ರಾಟ್ ಬಗ್ಗೆ ನಿರ್ಲಕ್ಷ್ಯ ವಹಿಸಬೇಡಿ. ಸಾಫ್ಟ್ ರಾಟ್ ನೀವು ಪದೇ ಪದೇ ತೋಟನ ವಿಸಿಟ್ ಮಾಡ್ತಾ ಇರ್ರಿ. ಸಾಫ್ಟ್ ರಾಟ್ ಬಂದಾಗ ಇಮಿಡಿಯೇಟ್ ಆಗಿ ಇದು ಸಣ್ಣ ಪ್ರಮಾಣದಲ್ಲಿ ಇದ್ರೆ ನೀವು COC ನೀವು ಕಂಟ್ರೋಲ್ ಮಾಡ್ಕೋಬಹುದು. ಅದು ಅತಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಅದು ಹರಡ್ತಾ ಇದ್ರೆ ಅವಾಗ ನೀವು ಮೆಟ್ಲಾಗಿದ್ದೆಲ್ಲ ಬ್ಲಸ್ ಬ್ಯಾಂಕ ಜಬ್ಬನ್ನ ಡ್ರೆಂಚಿಂಗ್ ಮಾಡ್ಕೊಂಡು ಅಕ್ಕಪಕ್ಕದ ಕಟ್ಟೆಗೂ ಡ್ರೆಂಚ್ ಮಾಡ್ಕೊಂಡು ಸುಣ್ಣ ಮತ್ತೆ ಬ್ಲೀಚಿಂಗ್ ಪೌಡರ್ನ ಈಕ್ವಲ್ ಪ್ರಮಾಣದಲ್ಲಿ ಬೆರೆಸಿ 1/4 kg ಒಂದೊಂದು ಗಟ್ಟೆಗೆ ಅವ್ರ ಸುತ್ತ ಹಾಕೋದ್ರಿಂದ ಮಣ್ಣಿನಲ್ಲಿರುವ ಫಂಗಸ್ ಬೇರೆ ಗಟ್ಟೆಗಳಿಗೆ ಹರಡೋದನ್ನ ತಪ್ಪಿಸಬಹುದು. ಸೊ ಇದೊಂದು ಸಾಫ್ಟ್ ರಾಟ್ ನಿಯಂತ್ರಣದ ಬಗ್ಗೆ ಮಾಹಿತಿ. ಈಗ ರೈತರು ಗಮನಿಸಬೇಕಾದಂತ ವಿಷಯ, ಈಗ ಅಷ್ಟೊಂದು ಮಳೆ ಆಗ್ತಾ ಇಲ್ಲ. ಈಗ ನೀವು ಏನ್ ಮಾಡ್ತಾ ಇದ್ದೀರೋ ಸ್ಪ್ಲಿಟ್ ಆಗಿ ನಾನು 5 rounds ಗೊಬ್ಬರ ಹೇಳಿದೆ, ಅದನ್ನ ಮಾಡ್ತಾ ಹೋಗಿ. ಯಾವುದೇ ಕಾರಣಕ್ಕೂ ಗೊಬ್ಬರ ಪ್ರಮಾಣ ಕಡಿಮೆ ಮಾಡಬೇಡಿ. ಯಾಕಂದ್ರೆ ಶುಂಠಿಗೆ ಜಾಸ್ತಿ ಪ್ರಮಾಣದಲ್ಲಿ ಪೌಷ್ಟಿಕಾಂಶ ಬೇಕಾಗುತ್ತೆ. ಅದು ಎಕ್ಸಾಸ್ಟಿವ್ ಕ್ರಾಪ್ ಅಂತ ನಾವು ಹೇಳ್ತೇವೆ. ಅದರಿಂದ ದಯವಿಟ್ಟು ರಾಸಾಯನಿಕ ಗೊಬ್ಬರ ಕೊಡೋದನ್ನ ತಪ್ಪಿಸ್ಬೇಡಿ, ಮತ್ತೆ ಕಡಿಮೆನೂ ಮಾಡಬೇಡಿ. ಒಳ್ಳೆ ಇಳುವರಿ ಬೇಕಂದ್ರೆ 1 ಚೀಲಕ್ಕೆ 25 bags ಬಂದ್ರೆ ಅದು ಎವರೇಜ್ ಅಂತ ನಾವು ಹೇಳ್ಬೋದು. ಆಮೇಲೆ ಈಗ 35 ಚೀಲವರೆಗೂ ಬೆಳೆದವರಿದ್ದಾರೆ ಅರಕಲಗೋಡು ಆ ಸೈಡ್ ಎಲ್ಲ. ಒಂದು ಗಡ್ಡೆಯಲ್ಲಿ 11 kg ಶುಂಠಿ ಬೆಳೆದವರಿದ್ದಾರೆ ಅರಕಲಗೋಡು ಸೈಡ್. ಅದರಿಂದ ನಾವು ಪೋಷಕಾಂಶನ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಬಾರದು. ಪೋಷಕಾಂಶನ ಟೈಮ್ ಟು ಟೈಮ್ ಕೊಡಲೇಬೇಕು. ಮುಂದೆ ಮಳೆ ಜಾಸ್ತಿ ಆದ್ರೆ ಕೊಳೆ ರೋಗ ಬರೋದು ಜಾಸ್ತಿ ಇರುತ್ತೆ. ಅವಾಗ ಡೀಪ್ ಅಲೆಗಳನ್ನ ಟ್ರಂಚಸ್ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ನೀರು ಎಲ್ಲೂ ನಿಲ್ದಂಗೆ, ತೋಟದಲ್ಲಿ ನಿಲ್ದಂಗೆ ಓಡಿಸ್ಬೇಕು. ಆಮೇಲೆ ಬೇರೆಯವರು ಶುಂಠಿ ಹೊಲದಿಂದ ಅಥವಾ ಪೆಪ್ಪರ್ ತೋಟದಿಂದ ನಿಮ್ಮ ತೋಟಕ್ಕೆ ನೀರು ನುಗ್ಗಿದ್ರೆ ಅದನ್ನ ಅವಾಯ್ಡ್ ಮಾಡಬೇಕು. ಯಾಕಂದ್ರೆ ಅದರಲ್ಲಿ ಫಂಗಸ್ ಇರುತ್ತೆ, ಅದು ನಿಮ್ಮ ಎಂಟೈರ್ ಶುಂಠಿ ತೋಟನ ಹಾಳು ಮಾಡುವಂತ ಚಾನ್ಸ್ ಇರುತ್ತೆ. ಆಮೇಲೆ ಪದೇ ಪದೇ ನಿಮಗೆ ಜಾಸ್ತಿ ಮಳೆ ಆದಲ್ಲಿ, ಹೋದ ವರ್ಷ ಟೈಪ್ ಆದರೆ ಅವಾಗ ಸ್ವಲ್ಪ ಪೊಟ್ಯಾಶ್ ಪ್ರಮಾಣ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಪೊಟ್ಯಾಶ್ ಜಾಸ್ತಿ ಮಾಡ್ಕೋದ್ರಿಂದ ನಿಮಗೆ ರೋಗ ನಿರೋಧಕ ಶಕ್ತಿ ಬರುತ್ತೆ, ಶುಂಠಿನೂ ಅದು ರೋಗಕ್ಕೆ ತುತ್ತಾಗಲ್ಲ. ಸೊ ಪೊಟ್ಯಾಶ್ ಪ್ರಮಾಣ ಜಾಸ್ತಿ ಮಾಡ್ಕೊಳ್ಳಿ ನೀವು ಕೊಡುವಂತ ಗೊಬ್ಬರದಲ್ಲಿ. ಆಮೇಲೆ ಆವಾಗ 1 ಅಥವಾ 2 rounds ಮತ್ತೆ ನೀವು ಮೆಟ್ಲಾಕ್ಸಿಲ್ ಮ್ಯಾಂಕೋಜೊಬ್ಬನ್ನ ರಿಪೀಟ್ ಮಾಡ್ಕೊಳ್ಳಿ ಮಳೆ ಪ್ರಮಾಣ ಜಾಸ್ತಿ ಆದ್ರೆ. ಮಳೆ ಪ್ರಮಾಣ ಅಂದ್ರೆ ನಿಮಗೆ ಗ್ಯಾರಂಟಿ ಅದು ಕೊಳೆ ರೋಗ ಇದೆ ಇರುತ್ತೆ. ಅದರಿಂದ ನೀವು ಒಂದ್ಸಲ ಬಿಟ್ಟು 2 times ನೀವು ಅದನ್ನ ರಿಪೀಟ್ ಮಾಡ್ಕೊಂಡು ಡ್ರೆಂಚ್ ಮಾಡೋದ್ರಿಂದ ಈ ಕೊಳೆ ರೋಗನ ಕಂಟ್ರೋಲ್ ಮಾಡಬಹುದು. ಪೀ ಸ್ಪಾಟ್ ಸಮಸ್ಯೆ ಜಾಸ್ತಿ ಇರುತ್ತೆ, ಮತ್ತೆ ಎಲೆ ತಿನ್ನು ಹುಳುಗಳ ಸಮಸ್ಯೆನೂ ಜಾಸ್ತಿ ಇರುತ್ತೆ. ಅವನ್ನೆಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ನಾ ಈ ಮೊದಲು ಹೇಳ್ದಂಗೆ ಸ್ಪ್ರಿಂಟ್ ಆಗ್ಲಿ, ಸಾಫ್ ಆಗ್ಲಿ, ಕಂಪ್ಯಾನಿಯನ್ ಆಗ್ಲಿ 2 grams per liter ಅಂದ್ರೆ 400 grams per drum ಹಾಕೊಂಡು ಪ್ಲಸ್ ಫಿನಾಲ್ ಪಾಸ್ 2 ml ಅಂದ್ರೆ ಎಕಾಲೆ 2 ml per liter ಹಾಕೊಂಡು ಎರಡನ್ನು ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡೋದ್ರಿಂದ ಈ ಎಲೆ ತಿನ್ನುವ ಹುಳ ಮತ್ತೆ ಎಲೆ ಚಿಕ್ಕಿರೋದನ್ನ ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ ಮಾಡಬಹುದು, ಶುಂಠಿನ ಚೆನ್ನಾಗಿ ಬೆಳೀಬಹುದು. ಈಶ್ವರಪ್ಪನವರೇ, ಲಘು ಪೋಷಕಾಂಶಗಳ ಕೊರತೆ ಮತ್ತೆ ಕಾಯಿಲೆ ಈ ಎರಡರ ನಡುವೆ ವ್ಯತ್ಯಾಸನ ಹೇಗೆ ಗುರುತಿಸಬಹುದು? ಲಘು ಪೋಷಕಾಂಶಗಳ ಕಾಯಿಲೆ ಇದ್ದರೆ ಕಾಂಡ ಭಾಗ ಏನು ಹಾಳಾಗಿರುತ್ತೆ. ಲಘು ಪೋಷಕಾಂಶಗಳ ಕೊರತೆ ಇದ್ದಾಗ ಎಲೆಗಳ ಪರಿಪರಿಲ್ ಪೋಷಣ ಇರುತ್ತಲ್ಲ ಸುತ್ತಲೂ ಭಾಗ, ಅದು ಮಾತ್ರ ಒಣಗುತ್ತೆ. ಅವಾಗ ನೀವು ಒಂದು ಬಯೋ 20, ನಾನು ಈ ಮೊದಲು ಹೇಳಿದಂಗೆ ಬಯೋ 20 200 ಲೀಟರ್ ನೀರಿಗೆ 2 kg ಮಿಕ್ಸ್ ಮಾಡಿ ಅದನ್ನ ಸ್ಪ್ರೇ ಮಾಡೋದ್ರಿಂದ ಒಂದು ಅಥವಾ ಎರಡು ರೌಂಡ್ ಎಂಟೈರ್ ಅದೇ 20 ಪೀರಿಯಡ್ ಅಲ್ಲಿ ಒಂದು ಅಥವಾ ಎರಡು ರೌಂಡ್ ಸ್ಪ್ರೇ ಮಾಡೋದ್ರಿಂದ ಲಘು ಪೋಷಕಾಂಶಗಳ ಕೊರತೆಯನ್ನು ನಾವು ನೀಗಿಸಬಹುದು. ಸೊ ಇತ್ತಿತ್ತಲಾಗಿ ಇದರಿಂದ ಒಳ್ಳೆ ಬೆಳವಣಿಗೆ ಆಗುತ್ತೆ ಮತ್ತೆ ತಟ್ಟೆ ಬೆಳೀಲಿಕ್ಕೂ ಅನುಕೂಲ ಆಗುತ್ತೆ. ಸೊ ಇದನ್ನ ಪೆಪ್ಪರ್ ಕೂಡ ನಾವು ಟ್ರೈ ಮಾಡಿದ್ದೇವೆ, ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ರೈತರು ತಾವು ಈ ಸಲ ನೀವು ಬಯೋ 20 ಒಂದ್ಸಲ ಬಿಟ್ಟು ಎರಡು ಸಲ ನಿಮ್ಮ ತೋಟದಲ್ಲಿ ಯೂಸ್ ಮಾಡಿ ಅದರಿಂದ ನಿಮಗೆ ತುಂಬಾ ಲಾಭದಾಯಕವಾಗುತ್ತೆ. ಎಲ್ಲಾ ಲಘು ಪೋಷಕಾಂಶಗಳು ಇರುತ್ತಾ ಇದರಲ್ಲಿ? ಅದರಲ್ಲಿ ಎಲ್ಲಾ ಇರುತ್ತೆ, ಮ್ಯಾಗ್ನೀಸಿಯಮ್, ಬೊರಾನ್, ಜಿಂಕ್ ಎಲ್ಲಾ ಇರುತ್ತೆ, ಎಲ್ಲಾ ಮಿಕ್ಸರ್. ಅದು ಎಷ್ಟು ಸಾರಿ ಸಿಂಪರಣೆ ಮಾಡಬೇಕಾಗುತ್ತೆ? ಎರಡು ರೌಂಡ್, ಒಂದೊಂದು 90 ದಿವಸ ಅಲ್ಲಿ, ಇನ್ನೊಂದು 120 ಡೇಸ್ ಅಲ್ಲಿ. ಇದನ್ನ ಬೇರೆ ರಾಸಾಯನಿಕಗಳ ಜೊತೆ ಸೇರಿಸಿ ಸಿಂಪರಣೆ ಮಾಡಬಹುದು ಅಥವಾ? ಮಾಡಬಹುದು, ಬಟ್ ರಾಸಾಯನಿಕದ ಅವಶ್ಯಕತೆ ಇಲ್ಲ. ನೀವು ರಾಸಾಯನಿಕಗಳನ್ನ ನಾವು ಸಾಯಿಲ್ ಅಪ್ಲಿಕೇಶನ್ ಮಾಡಿರ್ತೇವೆ, ಇದನ್ನ ಸಪರೇಟ್ ಆಗಿ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು. ಅಲ್ಲ ಸರ್, ಈಗ ನಾವು ಶುಂಠಿ ಕೊಳೆ ರೋಗ ನಿಯಂತ್ರಣಕ್ಕೆ ಮಾಡ್ಕೋಬಹುದು, ಏನ್ ತೊಂದರೆ ಇಲ್ಲ. ಆ ಔಷಧಿ ಜೊತೆಗೆ ಇದನ್ನು ಹೊಡಿಬಹುದಾ? ಹೊಡಿಬಹುದು, ಹೊಡಿಬಹುದು. ಅಂದ್ರೆ ಕಂಪ್ಯಾಟಬಿಲಿಟಿ ಇದೆ ಎಲ್ಲಾದ್ರ ಜೊತೆ? ಇದೆ, ಇದೆ, ಇದೆ. ಈಗ ಹೇಗೆ ನಾವು ಕ್ವಿನಲ್ ಪಾಸ್ ಮತ್ತೆ ಸ್ಪ್ರಿಂಟ್ ಅಥವಾ ಕಂಪೆನಿಯನ್ ಕಂಪ್ಯಾಟಬಿಲಿಟಿ ಆಗಿ ನಾವು ಅವಾಯ್ಡ್ ಲೇಬರ್ ಕಾಸ್ಟ್ ಎಲ್ಲ ಮಾಡ್ತೇವೋ ಅದೇ ಅದ್ರ ಜೊತೆಗೆ ಇದನ್ನು ಮಿಕ್ಸ್ ಮಾಡ್ಕೊಂಡು ಮಾಡ್ಕೋಬಹುದು. ವಿಪರೀತವಾಗಿ ಮಳೆ ಆಗ್ತಾ ಇದ್ರೆ ಏನು ವ್ಯವಸಾಯಕ್ಕೆ ಕ್ರಮಗಳನ್ನ ಶುಂಠಿ ತೋಟದಲ್ಲಿ ಅನುಸರಿಸಬೇಕಾಗತ್ತೆ? ವಿಪರೀತವಾಗಿ ಮಳೆ ಆಗ್ತಾ ಇದ್ರೆ ಫಸ್ಟ್ ಗಡ್ಡೆಗಳು ಎಕ್ಸ್ಪೋಸ್ ಆಗದಂಗೆ ನೋಡ್ಕೋಬೇಕು, ಮಣ್ಣು ಕೊಡ್ತಾ ಇರಬೇಕು, ಔಟ್ ಸೈಡ್ ಮಣ್ಣು ತಂದಾದ್ರೂ ಹಾಕೋಬೇಕು. ದೆನ್ ಸೆಕೆಂಡ್ ನೀವು ಡೀಪ್ ಟ್ರೆಂಚಸ್ ಮಾಡ್ಕೊಂಡು ನೀರನ್ನ ನಿಲ್ಲದ ಹಾಗೆ ವ್ಯವಸ್ಥೆ ಮಾಡ್ಕೋಬೇಕು. ಆಮೇಲೆ ಅತಿ ಕಂಟಿನ್ಯೂಸ್ ಮಳೆ ಆಗ್ತಾ ಇದ್ರೆ ಸ್ವಲ್ಪ ಪೊಟ್ಯಾಶ್ ಪ್ರಮಾಣನ ಜಾಸ್ತಿ ಮಾಡ್ಕೋಬೇಕು. ಅಂದ್ರೆ ಎವ್ರಿ 10 ಡೇಸ್ ಒಮ್ಮೆ ಒಂದೊಂದು ರೌಂಡ್ ಪೊಟ್ಯಾಶ್, ಒನ್ ಕೆ ಪೊಟ್ಯಾಶ್ ಎಷ್ಟು ಕೊಡ್ಬೇಕಾಗತ್ತೆ ಒಂದ್ ಎಕರೆಗೆ? ಒಂದ್ ಗಿಡಕ್ಕೆ ಒಂದ 25-50 ಗ್ರಾಮ್ ಕೊಡ್ತಾ ಹೋದ್ರೆ ಪೊಟ್ಯಾಶ್ ಏನ್ ಮಾಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸುತ್ತೆ. ಆಮೇಲೆ ಗಡ್ಡೆಗಳು ಸಾಪ್ರಾಟ್ ರೋಗಕ್ಕೆ ತುತ್ತಾಗೋದನ್ನ ತಡೆ ಹಿಡಿಯುತ್ತೆ. ಬೆಳೆ ಉತ್ಪಾದನೆಯಲ್ಲಿ ನೆರವಾಗುವ ನೂ ಆಲ್ಗಿ ದ್ರಾವಣದ ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಪ್ರತಿ ಮಂಗಳವಾರ ಹಾಗೂ ಶನಿವಾರದಂದು ಸಂಜೆಯ ಕೃಷಿರಂಗದಲ್ಲಿ ಬಿತ್ತರವಾಗಲಿದೆ. ಪ್ರಾಯೋಜಕರು ನೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಎಲ್ಲ ಬೆಳೆಗಳಿಗೆ ಬಳಸುವ ಪೋಷಕ ದ್ರಾವಣವಾದ ನೂ ಆಲ್ಗಿ. ಇನ್ನೇನಾದ್ರೂ ಸಲಹೆಗಳು ಹೇಳ್ಬೋದಾ ಶುಂಠಿ ಬೆಳೆಗಾರರಿಗೆ? ಶುಂಠಿ ಬೆಳೆಗಾರರಿಗೆ ಏನಿದ್ರು ನೀವು ಒಳ್ಳೆ ಶುಂಠಿ ಬೆಳೀರಿ, ಬಟ್ ಪದೇ ಪದೇ ನೀವು ರೇಟು ಈ ವರ್ಷ ಎಲ್ಲಾ ಕಡೆ ಜಾಸ್ತಿ ಬೆಳೆದ್ರಿಂದ ರೇಟು ನಿರೀಕ್ಷಿತ ಮಟ್ಟದಲ್ಲಿ ಸಿಗಲಾರದು. ಶುಂಠಿನ ಮುಂದೆ ವರ್ಷ ಜಾಸ್ತಿ ಮಾಡದಿದ್ರೆ ಅದನ್ನ ನೋಡಿಕೊಂಡು ನೀವು ಶುಂಠಿ ಬೆಳೆನ ಬೆಳಿಲಿಕ್ಕೆ ಯೋಜನೆ ಮಾಡಿ. ಅಲ್ಲ, ಪ್ರಸ್ತುತ ವ್ಯವಸಾಯಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನಾದ್ರು? ಪ್ರಸ್ತುತ ವ್ಯವಸಾಯ ಏನಿಲ್ಲ, ನೀವು ಪದೇ ಪದೇ ತೋಟ ವಿಸಿಟ್ ಮಾಡ್ತಾ ಇರ್ರಿ, ಕೊಳೆ ರೋಗ ಬಂದ್ರೆ ಇಮಿಡಿಯೇಟ್ ಆಗಿ ಅದಕ್ಕೆ ತಕ್ಕದಂತ ಕಂಟ್ರೋಲ್ ಮೆಜರ್ ನ ತಗೋಬೇಕು. ಅದನ್ನ ಮತ್ತೆ ಸ್ಪ್ರೆಡ್ ಆಗ್ಲಿಕ್ಕೆ ಬಿಡಬೇಡಿ, ಬಿಟ್ರೆ ಮತ್ತೆ ಕಂಟ್ರೋಲ್ ಮಾಡೋದು ಭಾರಿ ಕಷ್ಟ, ಅನ್ನೆಸರಿ ನಿಮಗೆ ಲಾಸ್ ಆಗುತ್ತೆ. ಎಸ್ಪೆಷಲಿ 60-150 ದಿವಸ ಈ ಅಂತರದಲ್ಲಿ ನೀವು ತುಂಬಾ ವಿಜಿಲ್ ಆಗಿರ್ಬೇಕು, ಗದ್ದೆಯನ್ನ ಪ್ರತಿದಿನ ವಿಸಿಟ್ ಮಾಡ್ತಾ ಇರ್ಬೇಕು. ಏನಾದ್ರು ರೋಗ ರುಜಿಗಳು, ಎಲೆಸಿನೂ ಹುಳ, ಕಾಂಡಕ್ಕ ಪ್ಲಸ್ ನಿಮಗೆ ಚಿಕ್ಕ ರೋಗ ಬಂದ್ರೆ ಇಮ್ಯುನಿಟಿಗಳನ್ನ ಕಂಟ್ರೋಲ್ ಮಾಡಬೇಕು. ಯಾಕಂದ್ರೆ ಎಲೆಗಳು ಬಹಳ ಮುಖ್ಯ, ಎಲೆಗಳಿಂದನೇ ನಮ್ಗೆ ಆಹಾರ ಉತ್ಪತ್ತಿ ಆಗೋದು. ಯಾವ್ದಾದ್ರು ಜೈವಿಕ ಗೊಬ್ಬರ ಬಳಸಬಹುದಾ? ಜೈವಿಕ ಗೊಬ್ಬರ ಅಂದ್ರೆ ನೀವು ಬಯೋ ಫರ್ಟಿಲೈಸರ್ ನ ನೀವು ಬೇಸಲ್ ಡೋಸ್ ಆಗಿ ಫಾಸ್ಫೋ ಬ್ಯಾಕ್ಟೀರಿಯಂ ಎಲ್ಲ ಕೊಡಬೇಕು, ಶುಂಠಿ ಬಿತ್ತುವಾಗಲೇ ಸಗಣಿ ಗೊಬ್ಬರ ಜೊತೆಗೆ. ಈಗ ನಿಮಗೆ ಕೊಳೆ ರೋಗ ಕಂಟ್ರೋಲ್ ಮಾಡ್ಲಿಕ್ಕೆ ಪೆಪ್ಪರ್ ಅಲ್ಲಿ ನಾವು ಟ್ರೈಕೋಡರ್ಮ ವಿರ್ಡಿ ಅಂತ ಯೂಸ್ ಮಾಡ್ತೇವೆ. ಇದರಲ್ಲಿ ನೀವು ಟ್ರೈಕೋಡರ್ಮ ಹರ್ಜೇನಿಯಂ ಅಂತ ಸಿಗುತ್ತೆ, ಅದು ಬಯೋ ಇನಾಕ್ಯುಲೆಂಟ್, ಅದು ಸಾಪ್ರೋಟ್ ರೋಗ ಫಂಗಸ್ ಅನ್ನ ನಾಶ ಮಾಡುತ್ತೆ. ಅದರಿಂದ ಈ ಟ್ರೈಕೋಡರ್ಮ ವಿರ್ಡಿನ ಸಗಣಿ ಗೊಬ್ಬರ ಅಂತ ನೀವು ಮೊದಲೇ ಹಾಕಿರ್ತೀರಿ, ಇನ್ನಷ್ಟು ಸಗಣಿ ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡಿ ಕಟ್ಟೆ ಸುತ್ತು ಹಾಕೋದ್ರಿಂದ ಕೊಳೆ ರೋಗವನ್ನ ಗಣನೀಯ ಪ್ರಮಾಣದಲ್ಲಿ ಕಂಟ್ರೋಲ್ ಮಾಡಬಹುದು. ಅದರ ಜೊತೆಗೆ ಇತ್ತಿತ್ತಲಾಗಿ ಈ ಸೋಡಾಮೊನಸ್ ಅಂತ ಬರ್ತಿರುತ್ತೆ, ಅದು ಬಯೋ ಏಜೆಂಟ್, ಅದು ಮತ್ತೆ ಟಾನಿಕ್ ಟೈಪ್ ವರ್ಕ್ ಮಾಡುತ್ತೆ, ಅದು ಗ್ರೋತ್ ಪ್ರಮೋಟರ್ ಆಗಿ ಅದನ್ನ ಹಾಕೋದ್ರಿಂದ ಅದ್ರೊಂದು ಸ್ಪ್ರೇ ಮಾಡೋದ್ರಿಂದ ನೀವು ಶುಂಠಿ ತೋಟದಲ್ಲಿ ಈ ಸಾಫ್ಟ್ ರಾಟ್ ಡಿಸೀಸ್ ಮತ್ತೆ ಇನ್ನಿತರ ರೋಗಗಳನ್ನ ಕಂಟ್ರೋಲ್ ಮಾಡಬಹುದು. ಅದು ಮತ್ತೆ ಟಾನಿಕ್ ರೂಪದಲ್ಲಿ ಕೆಲಸ ಮಾಡೋದ್ರಿಂದ ಬೆಳೆ ಕೂಡ ಚೆನ್ನಾಗಿ ಬರುತ್ತೆ. ಅಂದ್ರೆ ಮಣ್ಣಿಗೆ ಹಾಕೋದು ಒಳ್ಳೇದು, ಸಿಂಪರಣೆ ಮಾಡೋದು ಇದು ಸ್ಪ್ರೇ. ಇದು ನೋಡಿ ಟ್ರೈಕೋಡರ್ಮ ಯಾವಾಗ್ಲೂ ಮಣ್ಣಿಗೆ ಹಾಕಿ, ಸೋಡೋಮೊನಾಸ್ ಓನ್ಲಿ ಪರ್ ಸ್ಪ್ರೇ. ಹೌದಾ? ನೀವು ಸ್ಪ್ರೇ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಎಷ್ಟು ಸಾರಿ ಸಿಂಪರಣೆ ಮಾಡಬಹುದು ಇದನ್ನ? ಒಂದು ಸಲ ಮಾಡಿದ್ರೆ ಸಾಕು, ಒಂದ್ಸಲ ನೀವು. ಯಾಕಂದ್ರೆ ಇದು 6 ತಿಂಗಳು ಬೆಳೆ, ಒಂದ್ಸಲ ಮಾಡಿದ್ರೆ ಸಾಕು. ಒಂದ್ಸಲ ಟ್ರೈಕೋಡರ್ಮ ಬಿರಡಿ, ಇನ್ನೊಂದ್ಸಲ ಸೋಡೋಮೊನಾಸ್ ಸ್ಪ್ರೇ. ನಿಮ್ಮ ಸ್ಪ್ರೇ ಮಾಡುವಾಗ ಯಾವ್ದೇ ತರದ ರಾಸಾಯನಿಕ ಗೊಬ್ಬರಗಳನ್ನು ಮಿಕ್ಸ್ ಮಾಡ್ಕೋಬಾರ್ದು. ಮತ್ತೆ ಟ್ರೈಕೋಡರ್ಮ ವಿರಡಿ ನೀವು ಭೂಮಿಗೆ ಹಾಕಿದಾಗ ರಾಸಾಯನಿಕ ಗೊಬ್ಬರಗಳನ್ನ ಭೂಮಿಗೆ ಹಾಕಬಾರ್ದು. 21 ಡೇಸ್ ಗ್ಯಾಪ್ ಇರಬೇಕು, ಎರಡನ್ನು ಒಟ್ಟೊಟ್ಟಿಗೆ ಹಾಕಬಾರ್ದು. ಇಷ್ಟು ನೀವು ಮಾಡಿಕೊಂಡ್ರೆ ಒಳ್ಳೆ ಶುಂಠಿ ಬೆಳೆಯಬಹುದು. ತಾವುಗಳು ಚೆನ್ನಾಗಿ ಶುಂಠಿ ಬೆಳೀರಿ, ಒಳ್ಳೆ ಫಸಲು ತೆಗೀರಿ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಈಶ್ವರಪ್ಪ ಮೂಲ್ವಿ ಅವರೇ? 9477991 ಇನ್ನೊಮ್ಮೆ 9477991 ಇನ್ನೂ ಒಂದ್ಸರಿ ಹೇಳ್ಬಿಡಿ. 9477991 ಒಳ್ಳೇದು. ಈಶ್ವರಪ್ಪ ನೂಲ್ವಿ ಅವರ, ಇದುವರೆಗೂ ಶುಂಠಿಯ ಸಮಗ್ರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ನಮಸ್ಕಾರ. ವಂದನೆಗಳು ತಮ್ಮ ಕೂಡ. ವಂದನೆಗಳು, ನಮಸ್ಕಾರ.